ಇದು ಆಕಾಶವಾಣಿ, ಇದು ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ. ಇದೀಗ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ. ವಾಣಿ ಗ್ರಾಮಾಂತರಂಗ. ರೈತ ಬಾಂಧವರೇ, ಈ ದಿನದ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆದರದ ಸ್ವಾಗತ. ರೈತ ಬಾಂಧವರೇ, ಈ ದಿನದ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ಕೃಷಿ ಕುರಿತು ಶ್ರೀ ಕೆ ಹುಲಗಪ್ಪ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ ಅವರು. ನಂತರ ರೈತರಿಗೆ ಸಲಹೆಯನ್ನು ಕೇಳೋಣ. ಅಲ್ಲಿಯವರೆಗೂ ಕೆಲವೊಂದು ಕೃಷಿ ಪ್ರಕಟಣೆಗಳನ್ನು ಕೇಳ್ಕೊಂಡು ಬಂದ್ಬಿಡೋಣಂತೆ. ಕಿಸಾನ್ ಭಾಯಿಯೋ ಎಂಬ ಬಹನು ಆಪ್ಕೆ ಧ್ಯಾನ ಮೇ ಹೋಗಾ, ಹಮಾರಿ ಸರ್ಕಾರ ನೇ ಇಸ್ ಖರೀಫ್ ಮೌಸಮ್ ಸೇ ಏಕ್ ನಯಿ ಪ್ರಧಾನಮಂತ್ರಿ ಫಸಲ್ ಬೀಮಾ ಯೋಜನಾ ಲಾಗೂ ಕಿ ಹೈ, ಜಿಸ್ಮೇ ಕಿಸಾನೋ ಕೋ ಬಹುತ್ ಕಮ್ ಪ್ರೀಮಿಯಂ ದೇನಾ ಹೈ. ಯೇ ಜೋ ಖರೀಫ್ ಕಾ ಭೀ ಫಸಲ್ ಆಯಾ ಹೈ ಉಸ್ಮೇ ಕಿಸಿ ಭೀ ಫಸಲ್ ಕೆ ಲಿಯೇ 2% ಹೈ, ರಬ್ಬಿ ಮೇ 1.5% ಹೈ, ಔರ್ ಬಾಗವಾನಿ ಔರ್ ವಾಣಿಜ್ಯಿಕ ಫಸಲೋ ಕೆ ಲಿಯೇ ಪ್ರೀಮಿಯಂ ದರ್ ಅಧಿಕತಮ 5% ಹೈ. ಜ್ಯಾದಾತರ್ ರಾಜ್ಯ ಸರ್ಕಾರೋ ನೇ ಖರೀಫ್ ಫಸಲೋ ಕಾ ಬೀಮಾ ಕರಾನೆ ಕಿ ಅಂತಿಮ ತಿಥಿ 31 ಜುಲೈ 2016 ತಯ ಕಿ. ಆಪ್ ಸಭೀ ಕಿಸಾನ್ ಭಾಯಿಯೋ ಸೇ ಮೇರಿ ವಿನಂತಿ ಹೈ ಕಿ ಆಪ್ ಅಪ್ನೆ ನಿಕಟತಮ ಬ್ಯಾಂಕ್, ಕೃಷಿ ಸಹಕಾರಿ ಸಮಿತಿ ಯಾ ಬೀಮಾ ಏಜೆಂಟ್ ಕೆ ಮಾಧ್ಯಮ ಸೇ ಅಪ್ನೆ ಫಸಲೋ ಕಾ ಬೀಮಾ ಅಂತಿಮ ತಿಥಿ ಕೆ ಅಂದರ್ ಅವಶ್ಯ ಕರಾಯೆ. 31 ಜುಲೈ ಅಂತಿಮ ತಿಥಿ ಹೈ, ಮೇರಿ ವಿನಂತಿ ಹೈ ಕಿ ನಿಶ್ಚಿತ ರೂಪ ಸೇ ಉಸ್ಕೆ ಪಹಲೆ ಆಪ್ ಅಪ್ನೆ ಫಸಲ್ ಕಾ ಬೀಮಾ ಜರೂರ್ ಕರಾಯೆ. ಯೇ ಆಜಾದಿ ಕೆ ಬಾದ್ ಮೇ ಸಮಜ್ತಾ ಹೂಂ ಕಿ ದೇಶ ಕೆ ಕಿಸಾನ್ ಭಾಯಿಯೋ ಕೆ ಕಲ್ಯಾಣ ಕೆ ಲಿಯೇ ಸಬ್ಸೆ ಬಡಿ ಯೋಜನಾ ಹೈ, ಇಸ್ ಯೋಜನಾ ಸೇ ವಂಚಿತ ನ ರಹೆ. ಆಪ್ ಅವಶ್ಯ 31 ಜುಲೈ ಕೆ ಪಹಲೆ ಅಪ್ನೆ ಫಸಲ್ ಕಾ ಬೀಮಾ ಕರಾ ಲೇ. ಕಿಸಾನ್ ಭಾಯಿಯೋ ಎಂ ಬಹನೋ, ಮೈ ಕೃಷಿ ಎಂ ಕಿಸಾನ್ ಕಲ್ಯಾಣ ಮಂತ್ರಿ ರಾಧಾ ಮೋಹನ್ ಸಿಂಗ್ ಬೋಲ್ ರಹಾ. ಆಪ್ಕೋ ಮಾಲೂಮ್ ಹೋಗಾ ಕಿ ಭಾರತ ಸರ್ಕಾರ ಕೆ ಕೃಷಿ ಮಂತ್ರಾಲಯ ನೇ ಕಿಸಾನೋ ಕಲ್ಯಾಣ ಕೆ ಲಿಯೇ ಕೈ ಯೋಜನಾ ಚಲಾಯಿ ಹೈ, ಜಿಸ್ಮೇ ಏಕ್ ರಾಷ್ಟ್ರೀಯ ಖಾದ್ಯ ಸುರಕ್ಷಾ ಮಿಷನ್ ಹೈ, ಜಿಸ್ಕೆ ತಹತ್ ದಲ್ಹನ್ ಉತ್ಪನ್ನ ಬಢಾನೆ ಕೆ ಲಿಯೇ ಪೂರೇ ದೇಶ ಮೇ ಇಸ್ ಮಿಷನ್ ಕೋ ಚಲಾಯಾ ಜಾ ರಹಾ ಹೈ. ಇಸ್ಕೆ ತಹತ್ ಕಿಸಾನೋ ಕೋ ಸಭೀ ದಲ್ಹನಿ ಫಸಲೋ ಕೆ ಬಢಿಯಾ ಬೀಜ ಖರೀದನೆ ಪರ 25 ರೂಪಾಯಿ ಪ್ರತಿ ಕಿಲೋ ಕಿ ದರ್ ಸೇ ಅನುದಾನ ದಿಯಾ ಜಾ ರಹಾ ಹೈ, ಯಾನಿ ಬೀಜ ಕಿ ಕೀಮತ್ ಯದಿ 75 ರೂಪಾಯಿ ಪ್ರತಿ ಕಿಲೋ ಹೈ ತೋ ಆಪ್ಸೇ ಸಿರ್ಫ 50 ರೂಪಾಯಿ ಲಿಯೇ ಜಾಯೆಂಗೆ. ನಯಿ ತಕನೀಕ್ ಸೇ ದಾಲ್ ಕಿ ಫಸಲ್ ಉಗಾನೆ ಕೆ ಲಿಯೇ 12,500 ರೂಪಾಯಿ ಪ್ರತಿ ಹೆಕ್ಟರ್ ತಕ್ ಕಾ ಅನುದಾನ ಭೀ ಮೋದಿ ಸರ್ಕಾರ ದೇ ರಹಿ ಹೈ, ಔರ್ ಸ್ಪೇಯರ್ ಪ್ಲಾಂಟರ್ ಥ್ರೆಸರ್ ರೋಟಾವೇಟರ್ ಜೈಸೆ ಕೃಷಿ ಯಂತ್ರೋ ಕಿ ಖರೀದ ಪರ್ ಭೀ ಹಮಾರಿ ಸರ್ಕಾರ ಕಿ ಓರ್ ಸೇ 50% ಕಾ ಅನುದಾನ ದಿಯಾ ಜಾ ರಹಾ ಹೈ. ಕೀಟೋ ಫಫುಂದಿ ನಾಶಕ ದವಾಓ ಜಿಮ್ಸಮ್ ಆದಿ ಕೆ ಖರೀದ ಪರ್ ಭೀ ಅನುದಾನ ದಿಯಾ ಜಾ ರಹಾ ಹೈ. ಕೃಪಯಾ ಆಪ್ ಅಪ್ನೆ ಜಿಲ್ಲಾ ಕೃಷಿ ಪದಾಧಿಕಾರಿ ಸೇ ಅವಶ್ಯ ಸಂಪರ್ಕ ಕರೆ. ಧನ್ಯವಾದ. ಸಹಕಾರದ ಬಲದಲ್ಲಿ ಏಳಿಗೆ ಎಡೆಗೆ ಸಾಗೋಣ, ಜನ ಸಹಕಾರದ ಶಕ್ತಿಯೊಂದಿಗೆ ನುಕ್ಕುತ್ತ ಮುಂದೆ ನಡೆಯೋಣ. ಜನಮಾನಸದಲ್ಲಿ ಕ್ರಾಂತಿಯು ಭರವಸೆ ಮೂಡಿಸಿದೆ, ನಾವೆಲ್ಲ ಸೇರಿ ಸೂರ್ಯ ಮೂಡುವ ದೂರದ ಆನಲದಿಂದ ಬಯಲಿನ ವರೆಗೆ, ಹಿಮಶಿಖರದ ಬಿಳಿ ಮಂಜಿನಿಂದ ಹಿಂದೂ ಮಹಾಸಾಗರದೊರಿಗೆ, ಶ್ವೇತ ಕ್ರಾಂತಿ ಹಸಿರು ಕ್ರಾಂತಿ ಗ್ರಾಮ ವಿಕಾಸದ ಮಾತು, ಹಗಲಿರುಳು ಎನ್ನದೆ ಏಕತೆಯೇ ಧರ್ಮವಾಯಿತು, ಹಿಂದೂ ಮುಸ್ಲಿಂ ಸಿಖ್ ಕ್ರಿಶ್ಚಿಯನ್ ಎಲ್ಲರೂ ಮುಂದೆ ಬಂದರು, ನಾವೆಲ್ಲ ಸೇರಿ ಕೃಷಿ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.

ಎರಡು ವರ್ಷ ಐಟಿಐ ಸೇತೆ ಮಾಡಿದ್ರಿ? ಎರಡು ವರ್ಷ ಐಟಿಐ ಮಾಡಿದ್ವಿ ಸರ್. ಎರಡು ವರ್ಷ ಐಟಿಐ ಮುಗಿಸ್ಕೊಂಡೆ. ಮುಗಿಸಿದ ಮೇಲೆ ಅದಾದ್ಮೇಲೆ ನನಗೆ ಐಟಿಐ ಮೇಲೆ ಜಾಬ್ ಕನ್ಫರ್ಮ್ ಆಗಿತ್ತು ಸರ್. ಎಲ್ಲಿ? ಬೆಂಗಳೂರಲ್ಲಿ ಆಗಿತ್ತು ಸರ್. ನಾನು ಅದನ್ನು ಕೂಡ ಕೈಬಿಡ್ಬೇಕಾಗತ್ತೆ ಸರ್. ಬಿಟ್ರಿ? ಬಿಟ್ಟು ಸರ್. ಕೃಷಿಗಾಗಿ? ಕೃಷಿಗಾಗಿ ಬಿಟ್ಟು ಸರ್ ಅದನ್ನು ಕೂಡ. ಈಗ ನಾವು ಕೃಷಿಕರಿಗೆ ಒಲವು ತೋರಿಸಿದ್ರಿಂದ ಬಂದಂತ ಏನು ನಾನು ಜಾಬ್ಗೆ ಹೋಗಿದ್ರೆ ಏನಾದ ಒಂದು ಆದಾಯ ಬರ್ತಿತ್ತೋ, ನಾವು ಅದ್ರಾಗ ಎಷ್ಟು ಜನ ಬದುಕ್ತಿದ್ವೋ ಅದಕ್ಕಿಂತ ನಾಲ್ಕು ಜನ ಜಾಸ್ತಿ ಸಾಕುವಷ್ಟು ನನಗೆ ಕೃಷಿ ಬರಕಾಗಿದೆ ಸರ್. ಚೆನ್ನಾಗಿದೆ ಒಟ್ಟು. ಕೃಷಿ ಅನ್ನೋದು ಒಂದು ಉದ್ಯಮನೆ? ಉದ್ಯಮನೆ ಸರ್. ಉದ್ಯಮ ಅಂದ್ರೆ ಕೃಷಿ ಮುಂದೆ ಒಬ್ಬ ಚೆನ್ನಾಗಿ ಗೌರ್ಮೆಂಟ್ ನೌಕರಿ ಕೂಡ ನನಗೆ ಈಗ ಅದು ಎಕ್ಸ್ಪರ್ಟ್ ಅನಿಸ್ತಾ ಇಲ್ಲ ಸರ್. ಬೇಡ ಅನಿಸ್ತದೆ? ಬೇಡ ಅನಿಸ್ತದೆ ಸರ್. ಸರ್ಕಾರಿ ನೌಕರಿಗಿಂತಲೂ ಕೃಷಿ ನಂಬ್ಕೊಂಡ್ರೆ ಇನ್ನೊಂದು ನಾಲ್ಕು ಜನ ನಾವು ಸಾಕ್ಬೋದು ಅಂತ ಹೇಳಿ ನೀವೇ ಮತ್ತೆ ನಾಲ್ಕೈದು ಜನರಿಗೆ ಕೆಲಸ ಕೊಡ್ಬೋದು ಸರ್. ಹಂಗಾಗಿ ಈಗ ನಮ್ದು ರೇಷ್ಮೆ ಐತೆ ಸರ್. ನಮ್ದು ಈಗ ನೀವು ಒಟ್ಟು ಎಷ್ಟು ಎಕರೆ ಉಳುಮೆ ಮಾಡ್ತಾ ಇದ್ರಿ ಸರ್? ನಾವೀಗ 8 ಎಕರೆ ಉಳುಮೆ ಮಾಡ್ತೀವಿ ಸರ್. ಈಗ 8 ಎಕರೆ ಇದೆ? 8 ಎಕರೆ ಇದೆ ಸರ್. ಅದ್ರಾಗ ನೀರಾವರಿ 3 ಎಕರೆ ಇದೆ ಸರ್. ಉಳಿದಂತೆ ಎಲ್ಲ ಮಳೆ ಆಶ್ರಿತವಾಗಿದೆ ಸರ್. ನೀರಾವರಿ 3 ಎಕರೆ ಇದೆ? 3 ಎಕರೆ ಇದೆ ಸರ್. ಇನ್ನು 5 ಎಕರೆ ಎಲ್ಲ ಹೊರಭೂಮಿನ? ಹೊರಭೂಮಿ. ಈಗ ನೀರಾವರಿ ಇರತಕ್ಕಂಥ ಭೂಮಿ ಒಳಗಡೆಗೆ ಏನ್ ಬೆಳಿತೀರಿ? ನೀರಾವರಿ ಇರತಕ್ಕಂಥ ಭೂಮಿಗೆ 3 ಎಕರೆನ ಈಗ ರೇಷ್ಮೆನ ಹಾಕಿನ ಸರ್. ಈಗ ರೇಷ್ಮೆನ ಹಾಕಿದ್ರೆ? ರೇಷ್ಮೆನ ಹಾಕಿನ ಸರ್. ಅದು ಈ ಮಳೆಗಾಲ ದಿನದೊಳಗ ಸ್ವಲ್ಪ ನೀರ್ ಕಮ್ಮಿ ಆಗ್ಬೋದು ಸರ್. ಅದಕ್ಕೆ ಅದರ ಪಕ್ಕದಾಗಿರ್ತಕ್ಕಂಥ ಜಮೀನಿಗೆ 1 ಎಕರೆಗೆ ಮೆಕ್ಕೆಜೋಳಕ್ಕೆ ನೀರು ಹರಿಸ್ಬೋದು ಸರ್ ಅದರಿಂದ. ಹಂಗಾಗಿ 1 ಎಕರೆ ಅದನ್ನ ಸ್ವಲ್ಪ ಮಾಡ್ಕೊಂಡ್ ಸರ್. ಬೇಸಿಗೆ ದಿನದಲ್ಲಿ ಆಗಲ್ಲ, 3 ಎಕರೆಗೆ ಸರಿ ಹೋಗ ಸರ್ ನೀರು. ರೇಷ್ಮೆ ಬೆಳೆಗೂ ಮತ್ತು ಮೆಕ್ಕೆಜೋಳಕ್ಕೂ ಅದೇ ನೀರನ್ನು ಬಳಕೆ ಮಾಡ್ಕೊಳ್ಳಿ? ಅದೇ ನೀರನ್ನು ಬಳಕೆ ಮಾಡ್ಕೊಂಡ್ವಿ ಸರ್. ಅದು ಒಂದು 6 ಮಂತ್ಸ್ ಅಷ್ಟೇ, 6 ತಿಂಗಳು ಅಷ್ಟೇ. ಮೆಕ್ಕೆಜೋಳ ಬರೋವರೆಗೆ? ಮೆಕ್ಕೆಜೋಳ ಬರೋವರೆಗೆ. ಅದು ಈ ಮಳೆಗಾಲದಿಂದಾಗ ಮಾತ್ರ. ಬೇಸಿಗೆ ದಿನದಾಗ ಆಗಲ್ಲ ಸರ್. ರೇಷ್ಮೆ ಒಂದೇ ಆಗತ್ತೆ ಸರ್ 3 ಎಕರೆ ನೀರು. ಹೌದಾ? ರೇಷ್ಮೆಯನ್ನು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಈಗ ಈ ಹೊರಭೂಮಿಗೆ ಒಂದು ಮೆಕ್ಕೆಜೋಳ ಹಾಕ್ತಿವಿ ಸರ್ ನಾವು. 1 ಎಕರೆ ಮೆಕ್ಕೆಜೋಳ ಹಾಕಿದ್ರ ಅದೆಲ್ಲ ಫಸಲಿಗೆ ಬಂದು ಕಟಾವ್ ಮಾಡಿ ನಾವು ಅದನ್ನೆಲ್ಲ ಉಕ್ಲಿ ಮಾಡೋ ಅಷ್ಟೊತ್ತಿಗೆ 6 ತಿಂಗಳು ಬೇಕು ಸರ್. ಯಾವುದು? ಮೆಕ್ಕೆಜೋಳ. ಮೆಕ್ಕೆಜೋಳದ್ದು? ಮೆಕ್ಕೆಜೋಳ ಸರ್. 6 ತಿಂಗಳಿಗೆ ಇದು ನಮಗೆ 2 ಬೆಳೆ ಬರ್ತದೆ ಸರ್. ಯಾವುದು? ರೇಷ್ಮೆ. ರೇಷ್ಮೆ. ಓಹೋ. 3 ಎಕರೆಗೆ 2 ಪ್ಲಾಟ್ ಮಾಡ್ಕೊಂಡಿವಿ ಸರ್ ನಾವೀಗ. 1 ತಿಂಗಳಿಗೆ 1 ಪ್ಲಾಟ್ ಬರುತ್ತೆ, 1 ತಿಂಗಳಿಗೆ 1 ಪ್ಲಾಟ್ ಬರುತ್ತೆ. ಅದು ರೆಸ್ಟ್ ಇಲ್ಲ ಸರ್. ನಿರಂತರ ಕೆಲಸ? ನಿರಂತರ ಕೆಲಸ. ನಮ್ದು ಆಕ್ಚುಲಿ ಈಗ ನಾನು ತಿಂಗಳಿಗೆ ಒಂದ್ಸಲ ಇದು ನಮ್ಮ ರೇಷ್ಮೆ ಮಾರ್ಕೆಟ್ ರಾಮನಗರದಾಗಿದೆ ಸರ್. ನಾನು ಈ ತಿಂಗಳು 10ನೇ ತಾರೀಕು ರೇಷ್ಮೆ ಮಾರ್ಕೆಟ್ನಾಗ ಇದೀನಿ ಅಂದ್ರೆ ನೆಕ್ಸ್ಟ್ ತಿಂಗಳು 10ನೇ ತಾರೀಕು ಮತ್ತೆ ರೇಷ್ಮೆ ಮಾರ್ಕೆಟ್ನಾಗ ಇರ್ತೀನಿ ಸರ್ ನಾನು. ಅಂತ ಒಂದು ನಿಗದಿತ ತಿಂಗಳ ಸರ್. ಅದು ನನಗೆ ಅದರಿಂದ ಏನಾಗಿದೆ ಅಂದ್ರೆ ಈ ಗೌರ್ಮೆಂಟ್ ಜಾಬ್ 10ನೇ ತಾರೀಕು ಸಂಬಳ ತಗೊಂತಾರೆ ಸರ್. ನಾನು ಕೃಷಿಯೊಳಗೆ ಕೆಲಸ ಮಾಡಿ 10ನೇ ತಾರೀಕು ಸಂಬಳ ತಗೊಂಡಿದ್ದೀನಿ. ಒಬ್ಬ ಶಾಲೆ ಮೇಷ್ಟ್ರಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ನನಗೆ ಗೊತ್ತಿದ್ದಂಗೆ 35,000-40,000 ಇರ್ಬೋದೇನೋ ಅನ್ಕೊಂಡಿದ್ದೀನಿ ಸರ್. ನಂದು ಫರ್ ಮಂತ್ 35,000-40,000 ಸರ್. ಈಗ 35,000-40,000 ರೂಪಾಯಿಯನ್ನ ರೇಷ್ಮೆಯಿಂದ ತಗೊಳ್ತೀನಿ ಸರ್. ಅದು ನಂದು ಸ್ಯಾಲ್ರಿ ಬೇಸಿಕ್ ಸರ್. ನಾನು 1 ಲಕ್ಷದವರೆಗೂ ತಗೊಂಡಿನಿ ಸರ್. ಒಮ್ಮೆ ಜಾಸ್ತಿನೂ ಆಗುತ್ತೆ? ಜಾಸ್ತಿನೂ ಆಗುತ್ತೆ ಸರ್. 1 ಲಕ್ಷದವರೆಗೂ ತಗೊಂಡಿನಿ ಅಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ 2-3 ಗೌರ್ಮೆಂಟ್ ಜಾಬ್ ಮಾಡೋರು ಸಂಬಳ ನಾನು ತಗೊಂಡಿನಿ. ನೀವು ತಗೊಳ್ತೀನಿ? ತಗೊಂಡಿನಿ. ಅಂದ್ರೆ ಕೃಷಿ ಅಂದ್ರೆ ಅದು ನಿಜವಾಗಿಯೂ ಭರವಸೆಯ ಒಂದು ಭರವಸೆಯ ಬೆಳಕು ಸರ್. ಅದು ಭರವಸೆ. ಅದನ್ನ ನಂಬ್ಕೊಂಡ್ರೆ ಇವತ್ತು ಯಾರು ಉಪವಾಸ ಮಲಗಿಲ್ಲ ಸರ್. ಮಲಗಿಲ್ಲ. ಈಗ ರೈತರಾದ ನಮ್ಮ ಮನೆಗೆ ಇವತ್ತು ಯಾರೋ 4 ಜನ ಬಂದಪ್ಪ ಅಂದ್ರೆ ಹುಡ್ಕಾಡ ಕೆಲಸ ಇಲ್ಲ ಸರ್. ಇದರಿಂದ ನೀರಾವರಿ ಇದ್ರು ಚೆನ್ನಾಗಿ ಮಾಡಬಹುದು. ನೀರಾವರಿ ಒಂದಿಷ್ಟು ಇತ್ತು ಅಂದ್ರೆ ಮಾಡಬಹುದು, ಚೆನ್ನಾಗಿ ಮಾಡಬಹುದು. ಹೊರಭೂಮಿಗೆ ಅಂದ್ರೆ 6 ತಿಂಗಳು ಖಾಲಿ ಇರ್ಬೇಕು ಸರ್. 6 ತಿಂಗಳು ಮಾಡಬೇಕಾಗುತ್ತೆ. ಅಂದ್ರೆ ನೀವು 3 ಎಕರೆಯಲ್ಲಿ ಬೆಳೆಯುವಂತ ರೇಷ್ಮೆ ಬೆಳೆಯಿಂದ ನಿಮ್ಮ ಕುಟುಂಬ, ನಿಮ್ಮ ತಮ್ಮನ ಕುಟುಂಬ, ನಿಮ್ಮ ಉಳಿದಂತ ಸುಮಾರು ಎಷ್ಟು 9 ಜನ ಎಷ್ಟು ಜನ ಇದ್ರಿ ನೀವು? 9 ಜನ ಇದೆ ಸರ್. 9 ಜನ ಇದ್ರಿ ನಿಮ್ಮ ಕುಟುಂಬದ? ಅಷ್ಟೆಲ್ಲರೂ ಜೀವನ ನಡೀತಾ ಇದೆ? ಎಲ್ಲ ಜೀವನ ನಡೀತೈತೆ ಸರ್. ಎಲ್ಲರ ಜೀವನ ನಡೀತೈತೆ ಸರ್. ಆಮೇಲೆ ಹೊರಗ್ನ ಈಗ ನಮ್ಮ ತಂಗಿ ಅವರು ಯಾರು ಹೊರಗಿನ ಯಾರೋ ಬಂದ್ರು ಕಷ್ಟಕಾಲದಾಗ ಸ್ವಲ್ಪ ನೆರವಾಗಂಗ ಅದೇ ಸರ್. ಈಗ ಆರ್ಥಿಕವಾಗಿ ಸದೃಢವಾಗಿ ಅದೇ ಸರ್. ಈಗ ಹುಲ್ಗಪ್ಪರೆ, ಸಾಮಾನ್ಯವಾಗಿ ಒಂದು ಕೃಷಿ ಕುಟುಂಬ ಅಂದ ಕೂಡಲೇ ತಮ್ಮ ಮಕ್ಕಳಿಗೆ ಇದು ಕಷ್ಟದ ಕೆಲಸ, ಇದು ಬೇಡ, ಹಾಗೆ ಹೀಗೆ ಅಂತಕ್ಕಂಥದ್ದು ಒಂದಿಷ್ಟು ಎಲ್ಲ ನೀವು ಹೋದ್ರಿ, ನೌಕರಿ ತಗೊಳ್ರಿ, ಹಾಗಿರ್ರಿ ಹೀಗಿರಿ ಅಂತ ಹೇಳುವಂಥದ್ದು ಹೆಚ್ಚು. ಹೌದು ಸರ್. ಇದು ನಿಮ್ಗೆ ಆರಂಭದಲ್ಲಿ ಆಗಿತ್ತಾ ಈ ತರದ ಅನುಭವ? ಇಲ್ಲ ಸರ್, ಆರಂಭದಲ್ಲಿ ಅನ್ನೋದಕ್ಕಿಂತ ಇದು ನಾವಿದ್ರಾಗ ಆಯ್ಕೆ ಮಾಡ್ಕೋಬೇಕಾದ 2 ಪದ್ಧತಿ ಐತೆ ಸರ್. 1, ಭೂಮಿ ಜಾಸ್ತಿ ಇದ್ದು ಮಕ್ಕಳು ಜಾಸ್ತಿ ಇದ್ದಾಗ ಎಲ್ಲಾರು ನೌಕರಿನೂ ಬೇಕಂತ ಕೇಳ್ಕೊಳದ್ ಕಷ್ಟ ಆಗ ಸರ್. ಆಮೇಲೆ ಈಗ ನಾವು ಮಾಡಿದಂಗ ಈ ತಂದೆ ತಾಯಿಗೆ ಬರೀ ಹೆಣ್ಮಕ್ಳು ಇದ್ರೂ ಮಾಡೋದ್ ಕಷ್ಟ ಸರ್. ಕಷ್ಟ ಕಷ್ಟ. ಅದರಲ್ಲಿ ಗಂಡ್ಮಕ್ಳು ಇದ್ರ ಮಾಡಬಹುದು ಸರ್. ಬರೀ ಹೆಣ್ಮಕ್ಳು ಅಂದ್ರೆ ಬೇಸಾಯ ಕೆಲಸ ಕಷ್ಟ ಆಗತ್ತೆ ಸರ್. ಸೊ ಅಂದ ನಿಮಗೆ ಇದು ಬೇಡ ಅಂತ ಅನ್ಸಿತ್ತ ಮೊದ್ಲಿಗೆ, ಅಥವಾ ನಿಮ್ಮ ತಂದೆ ತಾಯಿಗಳು ಇಲ್ಲ ನೀನು ಓದು ಓದಿ ಬೇರೆ ಏನಾದ್ರು ಕೆಲಸ ಮಾಡು ಈ ತರದ ಏನಾದ್ರು ಹೇಳ್ತಾ ಇದ್ರ? ಸರ್, ಇದು ನಾನು ಈ ಬೇಸಾಯ ಮಾಡೋಕಿನ ಮುಂಚೆ ನಮ್ಮ ತಂದೆ ತಾಯಿಗಳು ನೀನು ಓದು ಅಂತ ಹೇಳಿದ್ರು ಸರ್. ಕಾಲೇಜ್ ಓದುವಾಗ ಚಿಕ್ಕವರು ನಮ್ಮ ತಂದೆ ತಾಯಿನೇ ನಮಗೆ ದುಡಿದು ಕೂಲಿ ಮಾಡಿ ಸಾಕ್ಬೇಕಾಯ್ತು. ನಮ್ಮ ಜಮೀನುಗಳೆಲ್ಲ ಹಂಗೆ ಬೀಳಿದ್ದು ಸರ್. ಆ ಟೈಮ್ನಲ್ಲಿ ಅವ್ರಿಗೆ ಹೆಣ್ಮಕ್ಳು ಮಾಡೋಕ್ಕಾಗಲಿಲ್ಲ. ನಾನು ಒಂದು ಸ್ವಲ್ಪ ಅದನ್ನು ಆಲೋಚನೆ ಮಾಡಿದೆ. ಈಗ ಹೆಣ್ಮಕ್ಳು ಆಗಿರೋದ್ರಿಂದ ಬರೇ ಆ ಕೃಷಿ ಭೂಮಿನ ಎಲ್ಲ ಬೀಳ್ಬಿಟ್ಟು ಅವ್ರಿಗೇನು ಬೆಳೆಯಕ್ಕಾಗ್ತಾ ಇಲ್ಲ. ಅಕಸ್ಮಾತ್ ನಾವು ಈಗ ಇಲ್ಲೋ 15,000 20,000 ಸ್ಯಾಲ್ರಿಗೆ ಸಂಬಳ ಕೂಡ ಅಲ್ಲಿ ಹೋಗಿ ಸೇರ್ಕೊಂಡ್ರೆ ಮುಂದೆ ಈ ಜಮೀನಿಗೆ ಆಮೇಲೆ ಸಾಕ್ತಾನೆ ತಮ್ಮ ಮನೆಯವರಿಗೆ ಕಷ್ಟ ಆಗ್ಬೋದು, ಕಷ್ಟ ಆಗುತ್ತೆ ಅನ್ನೋ ರೀತಿಯಿಂದ ನಾನು ಸ್ವಲ್ಪ ಆಲೋಚನೆ ಮಾಡಿ ಈ ನಿರ್ಧಾರದ ಅವಕಾಶ. ಓ, ಅಂದ್ರೆ ನೀವು ಇದರಲ್ಲಿ ನಿಮ್ಮ ಆಲೋಚನೆ ನಿಮ್ಮ ನಿರ್ಧಾರವು ಬಹಳ ಮುಖ್ಯ. ಅಂದ್ರೆ ನಿಮ್ಮಂತಹ ವಯೋಮಾನದ ಯುವಕರು ಕುಟುಂಬ ಮತ್ತು ಕೃಷಿ ಇವೆರಡರ ನಿರ್ವಹಣೆಯಲ್ಲೂ ಸಹಿತ ತುಂಬಾ ಜಾಗೃತವಾಗಿ ಒಂದು ನಿರ್ಧಾರಗಳನ್ನ ಮಾಡ್ಬೇಕಾಗುತ್ತೆ. ಕೆಲವೊಂದು ಸಾರಿ ಆಯ್ಕೆಗಳನ್ನ ಸೂಕ್ತವಾಗಿ ಆಯ್ಕೆ ಮಾಡಬೇಕು. ಯಾಕಂದ್ರೆ ಸರ್, ಇನ್ನೊಂದು ಸರ್, ಇದು ಈ ತರ ಆಯ್ಕೆ ಮಾಡಿದ್ರೆ ನಾವಷ್ಟು ನಮ್ದು ಜೀವನ ಚೆನ್ನಾಗಿಟ್ಕೊಂತೀವಿ, ನಾವು ಓದಿದೀವಿ ಅನ್ನೋದನ್ನ ಸ್ವಲ್ಪ ಪಕ್ಕಕ್ಕೆ ತಿಡುವಾಗ ಸರ್, ಇಂಥ ಸಂದರ್ಭಗಳಲ್ಲಿ ಕುಟುಂಬದಲ್ಲಿರುವಾಗ ಈಗ ಇದೆಲ್ಲ ಜವಾಬ್ದಾರಿನ ನಾನ ಮನೆಯಾಗ ದೊಡ್ಡ ಮಗ ಹಿರಿಯ ಮಗ ಆಗಿರೋದ್ರಿಂದ ಇದ್ರ ಹೊಣೆಗಾರಿಕೆ ಎಲ್ಲ ನನಗೆ ಬರುತ್ತೆ ಸರ್. ಅದು ಏನೋ ಆಗಿದ್ರು ಕೂಡ ಅದ್ ಸರಿಪಡಿಸ್ತಕ್ಕಂತ ಕೆಲಸ ನನ್ನಿಂದಲೇ ಆಗ್ಬೇಕಲ್ಲ, ನಿಮ್ಮಿಂದನೇ ಆಗ್ಬೇಕದು. ಹಾಗಾಗಿ ಈಗ ನಾನು ಏನಾರು ಜಾಬ್ ಪರ್ಪಸ್ ಹೋಗಿದ್ರೆ ಮುಂದೆ ಓದಿ ಬೇರೆ ಕೆಲಸ ನೋಡ್ಕೊಂಡು ಹೋಗಿದ್ರೆ ಇಷ್ಟು ಜನ ಸ್ವಲ್ಪ ತೊಂದರೆಯಾಗ ಒಳಗಾಗ್ತಾರೆ ಸರ್. ಸೊ ಅಂದ್ರೆ ಕೃಷಿ ಕುಟುಂಬದ ಯುವಕರು ಸಹಿತ ಬಹಳ ಎಚ್ಚರಿಕೆಯಿಂದ ತುಂಬಾ ಜವಾಬ್ದಾರಿಯನ್ನು ಹೊತ್ಕೊಂಡು ಭೂಮಿ ಇದೆ ನೀರಾವರಿ ಇದೆ ಅಂದಮೇಲೆ ಮತ್ತೆಲ್ಲೋ ಕೆಲಸಕ್ಕಾಗಿ ಅಲದಾಡುವುದಕ್ಕಿಂತ ಇಲ್ಲೇ ಕೆಲಸಗಳನ್ನ ಸೃಷ್ಟಿ ಮಾಡಬಹುದು. ಸ್ವತಃ ಅವರು ಇನ್ನೂ ಒಂದು 8-10 ಜನರಿಗೆ ಕೆಲಸವನ್ನ ಕೊಡ್ಲಿಕ್ಕೆ ಸಾಧ್ಯ. ಒಂದು ಸ್ವಾಭಿಮಾನದ ಬದುಕನ್ನ ಕಂಡುಕೊಳ್ಬಹುದು. ಅದೇ ಸರ್, ನಾ ಈಗ ಹೇಳಿದಂಗ ಈಗೇನ್ ನಾನು 6 ವರ್ಷದಿಂದ ರೇಷ್ಮೆ ಮಾಡಕತ್ತಿದೀವಲ್ಲ, ಈ ರೇಷ್ಮೆ ಮಾಡಕತ್ತಿಗಳಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಈಗ ಒಂದು ವಾರ 2 ವಾರ ನಾವು ಒಂದಿಬ್ರು ಮಾಡ್ಕೊಂತೀವಿ ಸರ್ ಮನೆಯಲ್ಲಿ. ಆಮೇಲೆ ಅದು ಫಸ್ಟ್ ಸ್ಟೇಜ್ ಜ್ವರ, ಆಮೇಲೆ ಸೆಕೆಂಡ್ ಥರ್ಡ್ ಸ್ಟೇಜ್ ಜ್ವರ ಅಂತ ಇರುತ್ತೆ ಸರ್ ಹುಡುಕ. ಆಮೇಲೆ 4ನೇ ಜ್ವರ ಅಂತ ಇರುತ್ತೆ ಸರ್. 4ನೇ ಜ್ವರ ಪಾಸ್ ಆಗುತ್ತೆ ಸರ್. ಅದರಿಂದ 4ನೇ ಜ್ವರ ಪಾಸ್ ಆದ್ಮೇಲೆ ಕಮ್ಮಿ ಅಂದ್ರು ನಮಗೆ ಅಲ್ಲಿ 6 ಜನ ಬೇಕು ಸರ್ ಕೆಲಸ ಮಾಡೋದು. ಫಸ್ಟ್ ನಮ್ದು ಈಗ ಒಂದು ಗೋಲ್ಡನ್ ಇದೆ ಸರ್, ರೇಷ್ಮೆ ಸಾಕಾಣಿಕೆ ಹುಳ ಸಾಕಾಣಿಕೆ ಗೋಲ್ಡನ್ ಇದೆ. ಫಸ್ಟ್ ಒಂದು 2 ಅಟ್ಟನೋ ಇಲ್ಲ 4 ಅಟ್ಟನೋ ಬೆಡ್ ನಲ್ಲಿ ಇರುತ್ತೆ ಸರ್ ಅದು. ಅದಾಮೇಲೆ ಇರ್ತಾ ಇರ್ತಾ ಹುಳ ಜಾಸ್ತಿ ದಪ್ಪ ಸೈಜ್ ಬಂದಾಗೆಲ್ಲ ಅದನ್ನೆಲ್ಲ ಶಿಫ್ಟ್ ಮಾಡ್ಕೊಂತ ಹೋಗ್ಬೇಕು ಸರ್. 10 ಅಟ್ಟಗಳು ಆಗ್ತಾರ. ಆಮೇಲೆ 10 ಅಟ್ಟಾದಾಗ 2 ಅಟ್ಟಕ್ಕೆ ಒಬ್ರು ಅಂತೂ ಬೇಕು ಸರ್, ಬೇಕೇ ಬೇಕು, ಬೇಕೇ ಬೇಕು ಸರ್. ಅದನ್ನ ನೋಡ್ಕೊಳಕ್ಕೆ ತಪ್ಪಲ ಬೇಕು ಸರ್, ಅಷ್ಟು ಬೇಕು. ಅದಕ್ಕೆ ಆಮೇಲೆ ಮೆಡಿಸಿನ್ ಇರುತ್ತೆ ಸರ್, ಸುಣ್ಣ. ಆಮೇಲೆ ಅದು ಅದಕ್ಕಾಗಿ ಅಂಕುಶ ಅಂತ ಬರುತ್ತೆ ಸರ್, ಸ್ವಲ್ಪ ಘಾಟ. ಅದು ಆ ಉಳದ ಮೇಲೆ ಫಸ್ಟ್ ಟೈಮ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಮೇವು ಮೇಯ್ದೇವ್ ಸರ್. ಈಗ ನಮಗೆ ಹೊಟ್ಟೆ ಹಸುವಾಗಿಲ್ಲ, ಯಾವ ತರ ಒಂದು ಇದು ಮಾಡ್ಕೊಂತೀವಿ ಆ ತರ ಸ್ಪ್ರೆಡ್ ಮಾಡ್ಬೇಕು ಸರ್ ಅದನ್ನೆಲ್ಲ. ಅದು ಮಾಡಿದ್ರೆ ಸ್ವಲ್ಪ ಜಾಸ್ತಿ ಮೇವು ಮೇಯ್ತೇವಲ್ಲ, ಹಂಗಾಗಿ 1 ಅಟ್ಟಕ್ಕೆ 2 ಅಂತೂ ಬೇಕು ಸರ್. 10 ಅಟ್ಟ ಆದ್ಮೇಲೆ 5 ಜನ ಕಂಪಲ್ಸರಿ ಬೇಕು ಸರ್ ಅಲ್ಲಿ. ಹಂಗಿದ್ದಾಗ ನಾವು ಮನೆಯವರು 2 ಇರ್ತೀವಿ ಸರ್, ಉಳಿದಂತೆ ಆಳುಗಳು ಇದ್ರೆ ನಮ್ ಜೊತೆಯಲ್ಲಿ 20 ದಿವಸ ಆಳು ಕೆಲಸ ಮಾಡ್ತಾರೆ ಸರ್. ಅವ್ರಿಗೆ ಅವ್ರಿಗೂ ಆದಾಯ ಆಗುತ್ತೆ ಸರ್. ಆಮೇಲೆ ಕುಟುಂಬದ ಎಲ್ಲಾ ಸದಸ್ಯರಿಗೂ ಇಲ್ಲಿ ನಿರಂತರ ಕೆಲಸ ಸರ್. ನನ್ನ ಈಗ ನಾನೇನು ಈ ಕೃಷಿನ ಆಯ್ಕೆ ಮಾಡಿದ್ರಿಂದ ಈಗ ಯಾರು ಮನೇಲಿ ಕುಂದ್ರಂತ ಕೆಲಸ ಇಲ್ಲ ಸರ್. ಇಲ್ಲ ಸರ್. ಈಗ ನಿಮ್ಗೆ ಈ ರೇಷ್ಮೆ ಬೆಳೆಯನ್ನ ಬೆಳಿಬೇಕು, ಇದರಿಂದ ಆದಾಯ ಹೆಚ್ಚು ಬರ್ತದೆ ಅಂತಕ್ಕಂತಹದ್ದು ತಿಳುವಳಿಕೆ ನಿಮ್ಗೆ ಎಲ್ಲಿಂದ ಹೇಗ್ ಬಂತು? ಸರ್ಕಾರದಿಂದ ನೀವು ಯಾವ ಯೋಜನೆಯ ಫಲವನ್ನ ತಗೊಳ್ತಾ ಇದೀರಿ? ಈಗ ನಾನು ಕಾಲೇಜ್ ಬಿಟ್ಟೆ ಸ್ವಲ್ಪ ದಿನ ಮೆಕ್ಕೆಜೋಳ ಮಾಡಿದ್ವಿ ಸರ್. ಆಮೇಲೆ ನಾವೀಗ ವಿದ್ಯಾವಂತರ ಇರೋದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಆದಾಯ ಇದ್ರಲ್ಲಿ ಜಾಸ್ತಿ ಬರುತ್ತೋ, ಅಕಸ್ಮಾತ್ ನಾವೇನು ರೇಷ್ ಮಾಡಿದ್ರೆ ಜಾಸ್ತಿ ಬರುತ್ತೋ, ಈ ಮೆಕ್ಕೆಜೋಳ ಮಾಡಿದ್ರು ಇದರಿಂದ ಜಾಸ್ತಿ ಬರೋಕತ್ತಿತ್ತು, ಆಮೇಲೆ ಬೇರೆ ಶೇಂಗಾ ಬೆಳೆ ಮಾಡಿದ್ಸು ಅದರಿಂದ ಜಾಸ್ತಿ ಬಂತು. ಅದೆಲ್ಲ ಸ್ವಲ್ಪ ಮಟ್ಟಿಗೆ ಕ್ಯಾಲ್ಕುಲೇಷನ್ ಮಾಡಿದ್ ಸರ್. ನಾನು ಮನೇಲಿ ಕೂತ್ಕೊಂಡು ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಿದ್ವಿ. ಮಾಡಿದ್ರೆ ಇವಕ್ಕೆ ಈಗ ನಾವು ಶೇಂಗಾ ಆಗಲಿ ಮೆಕ್ಕೆಜೋಳ ಆಗಲಿ ನೀರು ಹಾಯ್ತೀವಿ ಸರ್ ಹಂಗೆ, ಅದರಿಂದ ಎಷ್ಟು ಒಂದು 6 ತಿಂಗಳಿಗೆ ಎಷ್ಟು ಬಂತು ಅದಕ್ಕೆ. ಆಮೇಲೆ ನಾವು ಇದರಿಂದ ಬೇರೆ ಬೆಳೆ ಮಾಡಿದ್ರೆ ಅದಕ್ಕೇನಾರ ನಾವು ಗೌರ್ಮೆಂಟ್ಲಿಂದ ಸಬ್ಸಿಡಿ ಆಯಿತು, ಅದಕ್ಕೇನ ಡ್ರಿಪ್ಪು ಪೈಪ್ ಲೈನ್ಗಳು ಏನಾರು ಮಾಡ್ಕೊಂಡು ಬೇರೆ ಬೆಳೆ ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ನನ್ನ ತಲೆಯಲ್ಲಿ ಬಂದದ್ದು ರೇಷ್ಮೆ ಸರ್. ಅವತ್ತಿನ ದಿನ ರೇಷ್ಮೆ 200 ರೂಪಾಯಿ ಕೆಜಿ ಇತ್ತು ಸರ್. ಅವತ್ತಿನ ದಿನ ಎಷ್ಟು ವರ್ಷಗಳ ಹಿಂದೆ ಇದು? ಇದು 6 ವರ್ಷದಿಂದ. 6 ವರ್ಷದಿಂದ ಹಿಂದಿಲ್ಲ, 200-250 ರೂಪಾಯಿ ಇತ್ತು ಸರ್ ಅವತ್ತು. ನಮ್ಮೂರಲ್ಲಿ ಇಡೀ ಊರಲ್ಲಿ ಸೇರಿ 6 ಜನ ಇದ್ವಿ ಸರ್. ನಾವು ಇಡೀ ಎಂಪಾಪಟ್ಟಣದಲ್ಲಿ 6 ಜನ ಇದ್ವಿ, ರೇಷ್ಮೆ ಬೆಳೆಗಾರರು 6 ಜನ ಇದ್ವಿ ಆಗ ಸರ್. ಈಗ 6 ವರ್ಷದಿಂದ 6 ಜನ ಇದ್ವಿ ಸರ್. ಅದು ನಾವು ಗೌರ್ಮೆಂಟ್ಲಿಂದ ಡ್ರಿಪ್ ಸಬ್ಸಿಡಿ ಕೊಟ್ಟರು, ಡ್ರಿಪ್ ಮಾಡ್ಕೊಂಡಿವಿ. ನೀರು ಉಳಿತಾಯ ಕೃಷಿ ಇಲಾಖೆಯಿಂದನೋ ತೋಟಗಾರಿಕೆ ಇಲಾಖೆಯಿಂದನೋ? ಇದು ತೋಟಗಾರಿಕೆ ಇಲಾಖೆಯಿಂದ ಸರ್ ಕೊಟ್ಟಿದ್ದು. ನಮಗೆ ನೀರು ಉಳಿತಾಯ ಆಗತ್ತಂತೇಳಿ ನೀರು ಈಗ ವಾಟರ್ ಸೋರ್ಸ್ ಕಮ್ಮಿ ಆಗ್ತಾ ಬಂತು ಸರ್ ಇತ್ತೀಚಿನ ದಿನಗಳಲ್ಲಿ. ನಾವದು ಶೇಂಗಾ ಬೆಳೆ ಮೆಕ್ಕೆಜೋಳ ಬೆಳೆ ಬಿಟ್ಟು ಹನಿ ನೀರಾವರಿನ ಆಯ್ಕೆ ಮಾಡಬೇಕಾಯಿತು. ಹನಿ ನೀರಾವರಿಯಿಂದ ನೀರು ಉಳಿಸಬಹುದು, ಇನ್ನು ಈ ಬೆಳೆ ಹೆಚ್ಚಿನ ಆದಾಯ ತೆಗಿಬಹುದು ಅನ್ನೋ ನಿಟ್ಟಿನಲ್ಲಿ ರೇಷ್ಮೆ ಬೆಳೆ ಆದಾಯ ಇದು ಮಾಡ್ಕೊಂಡಿ ಸರ್. ನಾವು ಮಾಡ್ಕೊಂಡ ಮೇಲೆ ಅದು ಆಟೋಮೆಟಿಕ್ ಆಗಿ ನಾನು ಮಾಡಿದ 6 ತಿಂಗಳಿಗೆ ರೈಟ್ ಜಂಪ್ ಆಗ್ಬಿಡುತ್ತೆ, ರೈಸ್ ಆಗ್ಬಿಡುತ್ತೆ. 1 ಕೆಜಿ ಕಮ್ಮಿ ಅಂದ್ರೆ 400 ರೂಪಾಯಿ ಸಿಗಾಕತ್ತೆ ಸರ್ ಅದು. ಹೌದಾ? ಅದು ಸರ್, ನಾವು ಆ ಟೈಮ್ನಲ್ಲಿ 1.5-2 ಕ್ವಿಂಟಲ್ ಮಟ್ಟ ರೇಷ್ಮೆ ಗೂಡು ಬೆಳೆಕತ್ತಿದ್ವಿ ಸರ್ ಈ 6 ವರ್ಷದಲ್ಲಿ. ಅದರಿಂದ ಬರ್ತಕ್ಕಂಥ ಆದಾಯದಲ್ಲಿ ಮಕ್ಕಳ ಸ್ಕೂಲ್ ಫೀಸ್, ಆಮೇಲೆ ಮನೆ ಕಟ್ಟಿದೀವಿ ಸರ್. ಆಮೇಲೆ ನಮಗೆ ಫಸ್ಟ್ ಎಲ್ಲ ನಾವು ಒಂದು ಚಪ್ಪರ ಹಾಕಿ ಶೆಡ್ನಾಗ ಮಾಡ್ತೀವಿ ಸರ್ ತೋಟದಲ್ಲಿ. ಈಗ ಅದು ಶೆಡ್ ತೆಗೆದು ಒಂದು ಗೋಲ್ಡನ್ ಒಂದು 60 ಅಡಿ ಉದ್ದ ಗೋಲ್ಡನ್ ರೇಷ್ಮೆ ಮನೆ ಮಾಡಿದ್ರೆ, ರೇಷ್ಮೆ ಮನೆ ಮಾಡ್ಕೊಂಡಿವಿ ಸರ್ ಈಗ. ಅದರಿಂದ ಒಳ್ಳೆ ಆದಾಯ ಬರಕೈತಿ ಸರ್ ತಿಂಗಳ ತಿಂಗಳ. ಈಗ ರೇಷ್ಮೆ ಮನೆಗೂ ಸಹಿತ ನಿಮ್ಗೆ ಸರ್ಕಾರದಿಂದ ಸರ್ಕಾರದಿಂದ ಆರ್ಥಿಕ ನೆರವು ಸರ್ಕಾರದಿಂದ ಕೂಡ ಸಿಗುತ್ತೆ. ಆದ್ರೆ ನಾವು ಜನರಲ್ ಇರೋದ್ರಿಂದ ಜನರಲ್ ನರಿಗೆ ಅತಿ ಅಷ್ಟು ಬೇಗ ಯಾವ್ದು ಸಿಗಲ್ಲ ಸರ್. ಇದ್ರೆ ನಾವು ಫಸ್ಟ್ ಏನ್ ನಮ್ ಬಂಡವಾಳ ಹಾಕಿ ನಾವು ಮಾಡ್ಕೋಬೇಕು. ಆ ಸರ್ಕಾರದ ನೆರವು ಜನರಲ್ ನರಿಗೆ ಯಾವ ಟೈಮ್ ಬರುತ್ತೋ ಆ ಟೈಮ್ ಬರೋವರೆಗೆ ಕಾಯ್ಬೇಕು. ಬಂದಿದೆ ತಗೊಂಡಿದ್ರೆ ನೀವು? ಇಲ್ಲ ಸರ್, ಇನ್ನ ಕಾಯ್ತಾ ಇದ್ರಿ. ಈ ಸ್ಕೀಮ್ ನಾಗ ಸ್ವಲ್ಪ ಎಷ್ಟೇ ಜಾಸ್ತಿ ಆಯ್ತು ಪ್ರಿಪೇರ್ ಆಯ್ತು ಸರ್. ಅದು ಜಲ್ದಿ ಆಗುತ್ತೆ ಸರ್ ಕೆಲಸ. ಈ ಜನರಲ್ ನೇರ ಸ್ವಲ್ಪ ಬರಮಟ ಕಾಯ್ಬೇಕು ಸರ್, ವರ್ಷ 2 ವರ್ಷ ಆಗ್ಬೋದು ಬರುತ್ತೆ ಸರ್. ಸೊ ಅಂದ್ರೆ ರೇಷ್ಮೆ ಬೆಳೆಗಾರರಿಗೆ ಸರ್ಕಾರದ ಪ್ರೋತ್ಸಾಹ ಧನ ಸಿಗುತ್ತೆ? ಸಿಗುತ್ತೆ. ಹಿಂದೆ ಪ್ರೋತ್ಸಾಹ ಏನಿತ್ತು ಸರ್, 2016-16 ಅದನ್ನ ಪ್ರೋತ್ಸಾಹ ಧನ ಕೆಜಿಗೆ 50 ರೂಪಾಯಿ ಇತ್ತು ಸರ್ ಅದು ಗೂಡಿಗೆ. ರೈತರಿಗಾಗಿ ಕಮ್ಮಿ ಬೆಲೆ ಇತ್ತಲ್ಲ ಆ ಟೈಮ್ನಲ್ಲಿ 1 ಕೆಜಿಗೆ 50 ರೂಪಾಯಿ ಪ್ರೋತ್ಸಾಹ ಧನ ಅಂತ ಸರ್ಕಾರದಿಂದ ಇತ್ತು ಸರ್. ಅದು ಇದ್ದಾಗ ಇದು ಆಟೋಮೆಟಿಕ್ ಆಗಿ ರೈಟ್ ಜಾಸ್ತಿ ಆದಕ್ಕೆ ಅದನ್ನ ಸರ್ಕಾರ ಕ್ಯಾನ್ಸಲ್ ಮಾಡಿತ್ತು ಸರ್. ಮತ್ತೆ ಮೊನ್ನೆ ಕೋವಿಡ್ ಇರೋದ್ರಿಂದ ಏಪ್ರಿಲ್ ಇಂದ ಸೆಪ್ಟೆಂಬರ್ ವರೆಗೂ ರೈತರಿಗೆ ಕೆಜಿಗೆ 50 ರೂಪಾಯಿ ಸಹಾಯಧನವನ್ನ ಪ್ರೋತ್ಸಾಹ ಧನವನ್ನ ಕೊಡ್ಬೇಕಂತ ಮತ್ತೆ ಮಾಡ್ಯಾರ ಸರ್. ಅದು ಬಂದ್ರೆ ರೈತರಿಗೆ ಇನ್ನೂ ಅನುಕೂಲ ಆಗತ್ತೆ ಸರ್. ಈಗ ನಿಮ್ಗೆ ಕೋವಿಡ್ ಸಂದರ್ಭದಲ್ಲಿ ರೇಷ್ಮೆ ಬೆಳೆಗಾರರಾಗಿ ನೀವು ಏನ್ ಸಮಸ್ಯೆಗಳನ್ನ ಎದುರಿಸಿದ್ರಿ, ಆ ಸಂದರ್ಭದಲ್ಲಿ ಸರ್ಕಾರದಿಂದ ನಿಮ್ಗೆ ಯಾವ ರೀತಿ ನೆರವನ್ನ ತಗೊಂಡ್ರಿ? ಈ ಕಿಸಾನ್ ಸಮ್ಮಾನ್ ಯೋಜನೆ ಆಗಿರ್ಬೋದು, ಅದರಿಂದ ಏನಾದ್ರೂ ನಿಮ್ಗೆ ಸಹಾಯ ಆಯ್ತಾ ಅಥವಾ ಬೇರೆ ಪರಿಹಾರದ ಧನ ಸಹಾಯ ಸಿಗ್ತಾ? ಹೇಗೆ? ಒಳ್ಳೆ ಪ್ರಶ್ನೆ ಸರ್ ಇದು. ಈ ಕೋವಿಡ್ ಸಂದರ್ಭದಲ್ಲಿ ಎಲ್ಲಾ ರೈತರಿಗೆ ಶೇಂಗಾ ಅದು ಹೂವಿನ ಗಿಡ ಯಾವ್ದಾವ್ದು ಬೆಳೆ ಏನು ಟ್ರಾನ್ಸ್ಪೋರ್ಟ್ ನಿಂತಿತ್ತಲ್ಲ ಎಲ್ಲಾ ಬೆಳೆಗಳಿಗೂ ಸರ್ಕಾರದಿಂದ ನೆರವನ್ನ ಕೊಟ್ರು ಸರ್. ಹೂವಿಗೆ ಅವಕ್ಕೆಲ್ಲ ಕೊಟ್ರು, ರೇಷ್ಮೆಗೆ ಮಾತ್ರ ಯಾವ್ದು ನೆರವನ್ನ ಈ ಕೋವಿಡ್ ಸಂದರ್ಭದಲ್ಲಿ ಕೊಟ್ಟಿಲ್ಲ ಸರ್. ಅದಾದ್ಮೇಲೆ ಅವ್ರೆಲ್ಲ ಮುಗಿದ್ಮೇಲೆ ಮೊನ್ನೆ ರಾಜ್ಯ ಸರ್ಕಾರ 50 ರೂಪಾಯಿ ಕೊಡ್ಬೇಕಂತೇಳಿ ಅದೊಂದು ನಿರ್ಧಾರ ಮಾಡಿ ಸರ್. ಅದನ್ನ ಬಿಟ್ರೆ ನಮಗೆ ಹೋಗೋ ಟ್ರಾನ್ಸ್ಪೋರ್ಟ್ ಆಗಲಿ ಬರಕ ಈ ಕೋವಿಡ್ ಸಂದರ್ಭದಲ್ಲಿ ಬಹಳ ತ್ರಾಸಾಗಿತ್ತು ಸರ್. ಅಲ್ಲಿಂದ ರೇಟ್ ಕೂಡ 150-200 ರೂಪಾಯಿ ಕೆಜಿ ಹಂಗ್ ಮಾರಿದ್ವಿ ಸರ್. ಈಗ ಹೇಗಿದೆ? ಈಗ ಈಗ ಸ್ವಲ್ಪ ನಿಮ್ಗೆ ಸಾಗಾಣಿಕೆ ಶುರುವಾಗಿದೆ, ಲಾಕ್ಡೌನ್ ಎಲ್ಲ ತೆರವುಗೊಳಿಸಲಾಗಿದೆ, ಈಗ ಬೆಲೆ ಹೆಚ್ಚಾಗಿದೆಯಾ, ಈಗ ಲಾಭ ಬರ್ತಾ ಇದೆಯಾ? ಆಗಸ್ಟ್ ತಿಂಗಳಿಂದ, ಈ ಆಗಸ್ಟ್ ಲಾಸ್ಟ್ ವೀಕ್ಲಿಂದ ಸ್ವಲ್ಪ ಉತ್ತಮ ರೇಟ್ ಅನ್ನ ಕೊಡಕತ್ತಿದ್ದಾರೆ ಸರ್. ಈಗ ಈಗ ಒಂದು 200 ಎಷ್ಟಿದೆ ಈಗ? ಈಗ 300 ರೂಪಾಯಿ ದಾಟಿದೆ ಸರ್. ಈಗ 350-ರವರೆಗೆ ಅದ್ರ ಮೇಲೆ ಹೋಗಿದೆ ಸರ್. ಈಗ ಆ ಹಿಂದೆ ಅದ್ರ ಹಿಂದೆ 250-150 ರೂಪಾಯಿ ಮಾರಿ ಬಂದ ಸರ್. ಟ್ರಾನ್ಸ್ಪೋರ್ಟ್ ಖರ್ಚು ಆಗ್ತಾ ಇರಲ್ಲ ಸರ್. ಹೌದು ಸರ್. ಆವಾಗ ಈಗ ನಿಮ್ಮಂತಹ ಯುವಕರು ಕೃಷಿಯಲ್ಲಿ ನಾವು ಜೀವನವನ್ನ ಕಂಡುಕೊಳ್ಬೇಕು, ಗಟ್ಟಿಯಾಗಬೇಕು ನಮ್ಮ ಜೀವನದಲ್ಲಿ, ಆರ್ಥಿಕವಾಗಿ ಒಂದಿಷ್ಟು ನಾವೆಲ್ಲ ಬೆಳವಣಿಗೆಯನ್ನು ಹೊಂದಬೇಕು ಅನ್ನೋದಾದ್ರೆ ನೀವ್ ಏನ್ ಹೇಳಕ್ ಬಯಸ್ತೀರಿ ನಮ್ಮ ಯುವಕರಿಗೆ? ಸರ್, ಈಗ ಎಲ್ಲರೂ ಗೌರ್ಮೆಂಟ್ ಜಾಬ್ ಬೇಡ ಅಂತ ನಾನು ಹೇಳ್ತಾ ಇಲ್ಲ, ಅಕಸ್ಮಾತ್ ಎಲ್ಲರೂ ಕೃಷಿ ಕಡೆಗೆ ವಾಲ್ರಿ ಅಂತ ನಾನು ಹೇಳ್ತಾ ಇಲ್ಲ. ಒಂದು ಉತ್ತಮವಾದ ಆಯ್ಕೆಯನ್ನು ನಾವು ಮಾಡ್ಕೋಬೇಕಾಗಿದೆ ಸರ್. ಇವತ್ತು ಕೃಷಿನೋ ನೌಕರಿನೋ, ನೌಕರಿಲಿದ್ರೆ ಅವ್ರು ಹೇಳಿದಂಗೆ ಕೇಳಿ ಅವರು ತಿಂಗಳಿಗೆ ಸಂಬಳ ನಾವು ತಗೋಬೇಕಾಗತ್ತೆ ಸರ್. ಶ್ರಮಪಟ್ಟು ಬೇಸಾಯವನ್ನು ಮಾಡಿದರೆ ಇದರಿಂದ ನಾವು ಇನ್ನ 10 ಜನಕ್ಕೆ ಸಂಬಳ ಕೊಡ್ಬೋದನ್ನೋ ನಂದು ಒಂದು ನಿರ್ಧಾರವನ್ನ ಮಾಡ್ಕೊಂಡಿವಿ ಸರ್. ಈಗ ರೇಷ್ಮೆ ನಿರ್ವಹಣಾ ವೆಚ್ಚ ಜಾಸ್ತಿ ಇರ್ತದ ರೇಷ್ಮೆಯಲ್ಲಿ? ನಿರ್ವಹಣಾ ವೆಚ್ಚ ಅಷ್ಟೇನು ಜಾಸ್ತಿ ಬರಲ್ಲ ಸರ್ ಅದರಲ್ಲಿ. ಈ ನಿರ್ವಹಣಾ ಅಂದ್ರ ಈ ಗೊಬ್ಬರ ಹಾಕ್ತೀವಿ ಸರ್, ಅದಕ್ಕೆ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಅಂದ್ರೆ ಜಾಸ್ತಿ ಹಾಕ್ಬೇಕು ಸರ್ ಅದಕ್ಕೆ. ಆಮೇಲೆ ಈಗ ಅದು ಒಂದು 100 ಮೊಟ್ಟೆ ಅಂತ ಕೊಡ್ತಾರೆ ಸರ್, ನಾವು ಪ್ರತಿ ಸಲ 200 ಮೊಟ್ಟೆ ತರಿಸ್ತೀವಿ. ಈಗ ಒಂದು 100 ಮೊಟ್ಟೆಗೆ 1800 ರೂಪಾಯಿ ಸರ್, ಅದು 1800 ಅಂದ್ರೆ ಅದು ಎಕ್ಸ್ಪೆಂಡಿಚರ್ ಎರಡು 200 ಮೊಟ್ಟೆಗೆ ಒಂದು 3.5-4 ಸಾವಿರ ಸರ್. ಆಮೇಲೆ ಅದಕ್ಕೆ ಸ್ವಲ್ಪ ಔಷಧ ತರ್ತೀವಲ್ಲ, ಅದೊಂದು 4 ಸಾವಿರ, ಒಂದು 10,000-12,000 ಮುಗಿದೋಗುತ್ತೆ ಸರ್ ಅದು. ಇದು ಒಂದು ತಿಂಗಳಿಗೆ ಖರ್ಚು ಬರ್ತದೆ? ಒಂದು ತಿಂಗಳಿಗೆ ಖರ್ಚು ಬರುತ್ತೆ. ಇಷ್ಟು ಬರುತ್ತೆ? ಇಷ್ಟು ಬರುತ್ತೆ. ಒಂದು ಸಲ ಮೊಟ್ಟೆ ತಂದಾಗಲಿಂದ ಹಿಡಿದು ರೇಷ್ಮೆ ಗೂಡು ಕಟ್ಟಿ ಅದು ಸಾಕಾಣಿಕೆ ಸಾಕಾಣಿಕೆ 10,000-12,000 ಬರುತ್ತೆ. ನೀವು ಎಷ್ಟು ಫಸಲು ತಗೊಳ್ತೀರಿ ಅದರಿಂದ ಸರ್? 10,000-12,000 ಖರ್ಚು ಮಾಡಿದ್ರು ನಾನು ಮಿನಿಮಮ್ 15,000 ಇಟ್ಟೀನಿ ಸರ್. 15,000 ಇಟ್ಟರೆ 30,000 ರೂಪಾಯಿ ತಗೊಳ್ತೀನಿ ಸರ್ ನಾನು. ಅಂದ್ರೆ ಸುಮಾರು 40,000-45,000 ರೂಪಾಯಿ ನಿಮ್ಗೆ ಆದಾಯ ಬರುತ್ತೆ, ಖರ್ಚು ವೆಚ್ಚ ತಗೊ ಒಂದು 30,000 ಉಳಿತದೆ. ಇದು ಫಿಕ್ಸೆಡ್ ಡೆಪಾಸಿಟ್ ಇದ್ದಂಗೆ ಆದಾಯ ನಿಮಗೆ ನಿರಂತರವಾಗಿ ಬರ್ತಾ ಇರ್ತದೆ? ಸ್ವಲ್ಪ ಇದರಲ್ಲಿ ಏರುಪೇರು ಆಗುತ್ತೆ ಸರ್, ಒಂದ್ ಸ್ವಲ್ಪ ಏರುಪೇರು, ಅದಕ್ಕಿಂತ ಕಮ್ಮಿ ಅಂತ ಆಗಲ್ಲ ಸರ್. ನಿಮಗೆ ಮಾರುಕಟ್ಟೆ ಶ್ರೀರಾಮನಗರಕ್ಕೆನ ಅಥವಾ ಬೇರೆ ಕಡೆ ಎಲ್ಲಾದ್ರೂ? ಸರ್ ಇಲ್ಲ, ನಮಗೆ ನೇರ ಈಗ ರಾಮನಗರ ಸರ್. ರಾಮನಗರ? ಆ ರಾಮನಗರ ಆಗಿರೋದು ಬಹಳ ದೂರ ಸರ್, ಈಗ ಆದ್ರೂ ಕೂಡ ಹೋಗಿ ಬರ್ಬೇಕಾಗತ್ತೆ. ಮತ್ತೆ ಬೇರೆ ಕಡೆ ಇಲ್ಲಿಲ್ಲ ಸರ್, ಈಗ ಇಲ್ಲಿ ಸಿರಟ್ಟಿ ಆಮೇಲೆ ಹಾವೇರಿ ಮಾಡಿದಾರೆ ಸರ್, ಅಲ್ಲಿ ನೂಲ್ ಬಿಸ್ತಕ್ಕಂಥ ರೀಲರ್ಸ್ಗಳು ಅವ್ರು ಯಾರು ಇಲ್ಲ, ಹಂಗಾಗಿ ತಗೊಳ್ಳೋರು ಕೂಡ ಬಹಳ ಇಲ್ಲ ಸರ್. ನಮ್ಗೆ ಹೋದ ಮಾಲಿಗೆ ರೇಟ್ ಆಗಲ್ಲ. ನೀವು ಮಾಲನ್ನ ಹಾಕಿದ ಕೂಡಲೇ ನಿಮಗೆ ಹಣ ಕೊಡ್ತಾರೆ? ಇಲ್ಲ ಸರ್, ಟೈಮಿಂಗ್ ಇರುತ್ತೆ, ಅದು ಆನ್ಲೈನ್ ರೇಟ್ ಆನ್ಲೈನ್ ಆಗುತ್ತೆ ಸರ್, ಅದು ಬೀಟ್ ಅಂತೇಳಿ ಆನ್ಲೈನ್ ಆಗುತ್ತೆ ಸರ್, 10-10.5 ಮಟ್ಟ ಆನ್ಲೈನ್ ಸರ್. ರೀಲರ್ಸ್ಗಳೇ ನಮ್ಮ ಮುಖ ಪರಿಚಯ, ಅವ್ರಿಗೆ ಅವ್ರ ಮುಖ ಪರಿಚಯ, ನಮಗೇನಲ್ಲ ಒಯ್ದಂತ ಗೂಡು ಆ ಕ್ವಾಲಿಟಿ ಕ್ವಾಂಟಿಟಿ ಅದನ್ನ ನೋಡಿ ಅವರು ಆ ರೇಟ್ ಫಿಕ್ಸ್ ಮಾಡ್ತಾರೆ ಸರ್. ಅಲ್ಲಿ ನಮಗೆ ಮುಂದೆ ಮಾನಿಟರ್ ಅಲ್ಲಿ ಟಿವಿಯಲ್ಲಿ ಬರ್ತಾರತ್ತೆ, ಅದನ್ನ ರೇಟ್ ನೋಡಿ ನಾವು ಎಷ್ಟೇ ಇದ್ರೆ ಬಿಡ್ಬೋದು, ನಮಗೆ ಈ ರೇಟ್ ಸರಿಯಾಗಿಲ್ಲ ಅಂತಂದ್ರೆ 11:00-11:30 ಇನ್ನೊಂದು ಬಿಟ್ಟಿರ ಸರ್ ಅರ್ಧ ಗಂಟೆಗೆ. ಮತ್ತೆ ನಮ್ಗೆ ಈ ರೇಟ್ ಸರಿ ಹೋಗಿಲ್ಲ ಅಂದ್ರೆ ನಾವು ಅದನ್ನ ಕ್ಯಾನ್ಸಲ್ ಮಾಡಿ, ಆಪ್ ಸರ್ ಬಂದಾಗ ಇಲ್ಲ ಸರ್ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತೇಳಿ ಅದನ್ನ ಕ್ಯಾನ್ಸಲ್ ಮಾಡಿ ನಾ ಅರ್ಧ ಗಂಟೆಗೆ ಮತ್ತೆ ನೆಕ್ಸ್ಟ್ ಬಿಡ್ಬೋದು ಸರ್, ಎರಡು ಬಿಟ್ಟಿರೋದು ಸರ್ ಒಂದ್ ದಿವಸಕ್ಕೆ. ನಿಮಗೆ ಆ ರೇಷ್ಮೆ ಗೂಡಿನ ಗುಣಮಟ್ಟದ ಬಗ್ಗೆ ನಿಮ್ಗೆ ತಿಳುವಳಿಕೆ ಇರ್ತದ? ನಮಗಲ್ಲಿ ರೇಟ್ ಕಡಿಮೆ ಸಿಕ್ತು, ಇವ್ರ ಯಾಕೆ ಏನೋ ಮೋಸ ಆಗ್ತಿದೆ ಅಂತ ಅನ್ಸುತ್ತ? ಅನ್ಸುತ್ತೆ ಸರ್. ಈಗ ನಾವು ಸತತ ಈಗ 6 ವರ್ಷದಲ್ಲಿ ಅದರಲ್ಲೇ ಮಾಡ್ಕೊಂತ ಬಂದಲ್ಲಿದ್ದ, ನಮ್ಗೆ ನಮ್ದು ಮಾಲ್ ಹೆಂಗೆ ಐತಿ, ಈ ಕ್ವಾಂಟಿಟಿ ಐತಿ, ನಮ್ಗೆ ಯಾಕೆ ಸ್ವಲ್ಪ ಕಮ್ಮಿ ಆಗ್ತದೆ ರೇಟ್ ಹಂಚಿದಾಗ ನಾವು ಕ್ಯಾನ್ಸಲ್ ಮಾಡ್ತೀವಿ ಸರ್. ಮೊನ್ನೆ ನಮ್ದು ಕಮ್ಮಿ ಮಾಡಿದ್ದೇವೆ ಸರ್ ರೇಟ್, ನಮ್ದು ಗೂಡ್ ಚೆನ್ನಾಗಿತ್ತು, ಈಗ ರೇಟ್ ಕಮ್ಮಿ ಐತೆ ಸರ್. ಅದರಲ್ಲಿ ಬೇರೆ ನಾವೆಲ್ಲ ಇದು ಅದ್ರ ಬರ್ತಾರ ಸರ್, ಇಷ್ಟು ಲಾಟ್ ಒಂದ್ ದಿವಸಕ್ಕೆ ಅಂತೇಳಿ, ಒಂದ್ 200 ಲಾಟ್ ಬಂತು, 170 ಲಾಟ್ ಬಂತು, ಟಿವಿಯಲ್ಲಿ ಬರ್ತಾರ ಸರ್, ನಾವೆಲ್ಲ ನೋಡ್ತಿರ್ತೇವೆ ಅದನ್ನ. ಅವಾಗ ಒಬ್ಬೊಬ್ಬರ ಮುಂದೆ ಒಂದು ರೇಟ್ ಬಿದ್ದಾರ ಸರ್, ಅವ್ರದ್ದು ಅವ್ರ ಒಂದು ನಂಬರ್ ಸರ್, ನನಗೊಂದು 10 ನಂಬರ್ ಅದ್ರ ಮುಂದೆ ರೇಟ್ ಸರ್, ಹೆಸರು ಹೆಸರು ಏನಿರಲ್ಲ ಸರ್, ಲಾಟ್ ನಂಬರ್ ಕೊಟ್ಟಿರ್ತಾರೆ ಸರ್, ಅದು ನೋಡ್ಕೊಂಡು ಮುಂದೆ ಏನಿರುತ್ತ ನೋಡ್ತಿರ್ತೀವಿ. ಸ್ವಲ್ಪ ನಮ್ ಗೂಡ್ ಚೆನ್ನಾಗೈತೆ ಅಂದಾಗ ನಾವ್ ಅಲ್ಲಿ ನೋಡ್ತಿರ್ತೇವಲ್ಲ, ಇದು ಯಾಕೋ ರೇಟ್ ಸರಿಯಾಗಿಲ್ಲ ಸರ್, ನಾವು ಕ್ಯಾನ್ಸಲ್ ಮಾಡ್ತೀನಿ. ಹೌದಾ? 10:00 ಕ್ಯಾನ್ಸಲ್ ಮಾಡ್ಬೇಕು ಸರ್. ಒಪ್ಕೊಳ್ತಾರೆ? ಒಪ್ಕೊಳ್ತಾರೆ ಸರ್. ಅದು 10:00 ಕ್ಯಾನ್ಸಲ್ ಮಾಡ್ಬೇಕು ಸರ್. 10:00 ಅರ್ಧ ಗಂಟೆಗೆ ಮತ್ತೆ ಅವರಿಗೆ ರೀಲರ್ಸ್ಗಳಿಗೆ ಮತ್ತೆ ಇನ್ನೊಂದು ಆಯ್ಕೆ ಮಾಡಕ್ಕೆ ಚಾನ್ಸ್ ಇರುತ್ತೆ ಸರ್. ಆ ಚಾನ್ಸ್ ಇದ್ದ 11:00 ಮುಗಿತೆ ಸರ್ ಅದು, ಆ 11:00 ಕ್ಲೋಸ್ ಸರ್. ನಾವು 11:00 ಮತ್ತೆ ಅಲ್ಲೂ ಅದೇ ರೇಟ್ ಸಿಕ್ತು ಅಂದ್ರೆ? ಇಲ್ಲ ಸರ್, ಒಂದೊಂದು ಸರಿ ಮೊನ್ನೆ ನನಗೆ 250 ರೂಪಾಯಿ ಸಿಕ್ಕಿತ್ತು, ನನ್ನ ಗೂಡು ಚೆನ್ನಾಗೈತೆ ನನ್ಗೆ ಗೊತ್ತೈತೆ ಸರ್, ನಾನು ಬೆಳೆದಂತ ಗೂಡು ಚೆನ್ನಾಗೈತಿ, ಇದ್ಯಾಕೋ ಏನೋ ಸ್ವಲ್ಪ ಮಿಸ್ಟೇಕ್ ಆಯ್ತು, ನನಗೆ ಒಪ್ಪಿಗೆ ಇಲ್ಲ ಅಂತ ಕ್ಯಾನ್ಸಲ್ ಮಾಡಿದ ಸರ್. 30 ರೂಪಾಯಿ ಮತ್ತೆ ಜಾಸ್ತಿ ಆಯ್ತು, ಜಾಸ್ತಿ ಆಯ್ತು ಸರ್. ಕೆಲವೊಂದ್ಸರಿ ಕಮ್ಮಿ ಆಗುತ್ತೆ ಸರ್, ಒಂದ್ 10 ರೂಪಾಯಿ ಕಮ್ಮಿ ಆಗುತ್ತೆ, ಇಲ್ಲ ಒಂದ್ 50 ರೂಪಾಯಿ ಜಾಸ್ತಿ ಆಗ್ಬಿಡುತ್ತೆ. ಹಂಗೆ ಸರ್, ತಿಳುವಳಿಕೆ ಬಹಳ ಮುಖ್ಯ, ತಿಳುವಳಿಕೆ ಬಹಳ ಮುಖ್ಯ ಸರ್. ಮಾರುಕಟ್ಟೆ ತಿಳುವಳಿಕೆ, ಮಾರುಕಟ್ಟೆ ತಿಳುವಳಿಕೆ, ಮತ್ತು ಆ ರೇಷ್ಮೆಯ ಗುಣಮಟ್ಟ ತಿಳುವಳಿಕೆ, ತಿಳುವಳಿಕೆ ಬಹಳ ಮುಖ್ಯ ಸರ್. ಒಳ್ಳೇದು ಹುಲ್ಗಪ್ಪರೆ, ಈ ರೇಷ್ಮೆ ಬೆಳೆ ನಿಜವಾಗಿಯೂ ಸಹಿತ ಒಂದು ಉದ್ಯಮ ಇದೆ. ಆಕ್ಚುಲಿ ಉದ್ಯಮ ಒಂದು ಚಿಕ್ಕ ಇಂಡಸ್ಟ್ರಿ, ಹೇಗೆ ನಗರಗಳಲ್ಲಿ 6 ಜನರಿಗೆ ಕೆಲಸವನ್ನು ಕೊಡ್ತದೋ ಹಾಗೆ ಇಲ್ಲಿ ಕುಟುಂಬದ ಒಂದು 8-10 ಜನರಿಗೆ ಕೆಲಸ ಕೊಡುತ್ತೆ, ಹೆಚ್ಚುವರಿಗೆ ಒಂದು 10-20 ಜನರಿಗೆ ಹೊರಗಡೆ ಕೂಲಿ ಕಾರ್ಯಕ್ಕೂ ಸಹಿತ ಕೆಲಸ ಕೊಡುತ್ತೆ, ಮತ್ತು ಇದು ನಿಗದಿತ ಆದಾಯವನ್ನು ಕೊಡುತ್ತೆ. ಹಾಗಾಗಿ ಬದುಕಿನಲ್ಲಿ ಏನೇ ಕಷ್ಟಗಳು ಬರಲಾರದ ಹಾಗೆ, ಹಣಕಾಸಿನ ಅಡಚಣೆಗಳಾಗಲಾರದ ಹಾಗೆ ಒಂದು ಉತ್ತಮವಾಗಿರ್ತಕ್ಕಂತ ಜೀವನವನ್ನು ನಡೆಸಬಹುದು ಅಂತ ಅನ್ಸಿದೆ. ಅನ್ಸಿದೆ ಸರ್. ಆಕ್ಚುಲಿ ನಾನು ಆಧಾರ ಸ್ತಂಭವಾಗಿ ನಮ್ಮ ಮನೆಗೆ ಸರ್, ನನ್ನೇ ನಂಬ್ಕೊಂಡು ಇದ್ದಂತವ್ರು ಎಲ್ಲ ಅವತ್ತಿನ ದಿನ ನನ್ನ ನಂಬಿಕೆ ಇದ್ದಂತವ್ರಿಗೆ ನಾನು ಕೈ ಬಿಡಬಾರ್ದು ಅಂತೇಳಿ ನಮ್ಮ ಮನೆಗೆ ಹೇಳಿದ್ದೆ ಸರ್. ನೀನು 15,000-20,000 ನಮಗೆ ಸಂಬಳ ತಂದು ಕೊಡ್ಬೋದು, ಅದರಿಂದ ಯಾರು ಸಂತೋಷವಾಗಿರಕ್ಕಾಗಲ್ಲ, ಆಮೇಲೆ ನಿಮ್ಮನ್ನ ಇಲ್ಲೇ ಹೊರಗಡೆ ಕಳಿಸಿ ನಮ್ಮ ಕೈಲಿ ಇರೋದಾಗಲ್ಲ. ನಾವೀಗ ಮನೆಯಲ್ಲಿ ಅವಿಭಕ್ತ ಕುಟುಂಬ ಜಾಸ್ತಿ ಇರುತ್ತೆ ಸರ್, ಜನ ಜಾಸ್ತಿ ಇರ್ತಾರಲ್ಲ, ಅಂತ ಸಂದರ್ಭದಲ್ಲಿ ಮನೆಗೆ ಏನ್ ಅನ್ಸಲ್ಲ ಸರ್, ನನ್ನ ಒಬ್ಬ ಮಗ ಕೆಲ್ಸಕ್ಕೆ ಹೋಗ್ಯಾನ ಅಂತಾರ ಸರ್. ಈಗ ಇರೋದ್ರಿಂದ ಒಬ್ಬರೇ ಇಬ್ಬರೇ ಇರೋದ್ರಿಂದ ಇಲ್ಲಿ ಮನೆಯವರಿಗೂ ತ್ರಾಸ ಸರ್. ಒಳ್ಳೇದು ಹುಲ್ಗಪ್ಪರೆ, ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ರೇಷ್ಮೆ ಬೆಳೆ ಯಾವ್ದಾದ್ರೂ ವಾಣಿಜ್ಯ ಬೆಳೆಗಳನ್ನ ಬೆಳೆಯೋದ್ರಿಂದ ಆರ್ಥಿಕವಾಗಿ ಸದೃಢರಾಗಬಹುದು, ನಿಮ್ಮ ಕೃಷಿಯೇ ಒಂದು ಉದ್ಯಮವನ್ನಾಗಿ ನೀವು ಮಾಡಿಕೊಳ್ಳಬಹುದು ಅನ್ನುವಂತಹ ಮಾತುಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ರೈತ ಬಾಂಧವರೇ. ತಾವು ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮವನ್ನು ಆಲಿಸುತ್ತಿದ್ದೀರಿ. ಈ ದಿನದ ಈ ಕಾರ್ಯಕ್ರಮದಲ್ಲಿ ರೇಷ್ಮೆ ಕೃಷಿ ಕುರಿತು ಶ್ರೀ ಕೆ ಹುಲಗಪ್ಪ ಅವರೊಂದಿಗೆ ಸಂದರ್ಶನವನ್ನು ಕೇಳಿದೆವು. ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ಯಾಕಮ್ಮ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ ಕಣ್ಣಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು. ಔಷಧ ಅಂಗಡಿಯಲ್ಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ನಂಗ್ ಗೊತ್ತೇ ಇರ್ಲಿಲ್ಲ, ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಚೈತ್ರ ವೈಶಾಖ ಮಾಸ, ವಸಂತ ಋತು, ಮಾರ್ಚ್ ಮೇ ಮಧ್ಯೆ ಗಿಡಮರಗಳು ಚಿಗುರಿ ಹೂ ಮೂಡುವ ಸುಂದರ ಕಾಲ. ಜೀರ್ಣಶಕ್ತಿ ಕಡಿಮೆ ಇರುವ ಈ ಸಮಯದಲ್ಲಿ ಹಳೆಯ ಗೋಧಿ ಅಕ್ಕಿಯಿಂದ ಮಾಡಿದ ಪದಾರ್ಥ, ಜೇನುತುಪ್ಪ, ಸಿಹಿ ಮಾವಿನ ರಸ, ಶುಂಠಿ ಕಷಾಯ ಅತ್ಯುತ್ತಮ. ಹಗಲು ನಿದ್ದೆ ನಿಷಿದ್ಧ. ವ್ಯಾಯಾಮ, ಬಿಸಿ ನೀರಿನ ಸ್ನಾನ ಕಡ್ಡಾಯ. ಸಮರ್ಪಕ ಆಹಾರ ಪದ್ಧತಿ ವಸಂತ ಋತುವಿನಲ್ಲಿ ಆರೋಗ್ಯ ವೃದ್ಧಿ. ಆಯುಷ್ ಉವಾಚ, ಆಯುಷ್ ಪದ್ಧತಿ ನಿಮ್ಮ ಆರೋಗ್ಯ ಸಂಗಾತಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ ಕರ್ನಾಟಕ ಯೋಜನೆ. ಆಯುಷ್ಮಾನ್ ಕಾರ್ಡ್ ಅನ್ನು ನಿಮ್ಮ ಹತ್ತಿರದ ಗ್ರಾಮವನ್ನಲ್ಲಿ ಸೂಕ್ತ ದಾಖಲೆ ನೀಡಿ ಉಚಿತವಾಗಿ ಪಡೆಯಿರಿ. ಆಯುಷ್ಮಾನ್ ಕಾರ್ಡ್ ನೆರವಿನಿಂದ ದೇಶದಲ್ಲಿ ಎಲ್ಲೇ ಇದ್ದರೂ ಉಚಿತ ಚಿಕಿತ್ಸೆ ಪಡೆಯಲು ಪೋರ್ಟಬಿಲಿಟಿ ಸೌಲಭ್ಯವಿದೆ. ಆಯುಷ್ಮಾನ್ ಕಾರ್ಡ್ ಅನ್ನು 14 ಸಂಖ್ಯೆಯ ABHA ಹೆಲ್ತ್ ಐಡಿಯೊಂದಿಗೆ ಸಂಯೋಜಿಸಲಾಗಿದೆ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು. ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 104 ಅಥವಾ 14555 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಇದೀಗ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ಇದೀಗ ಕೇಳಿ ಗಿರೀಶ್ ವಿ ಪಾಟೇಲ್ ಅವರಿಂದ ರೈತರಿಗೆ ಸಲಹೆ. ಬದನೆ ಬೆಳೆಯನ್ನ ವರ್ಷದಾದ್ಯಂತ ಬೆಳೆಯಬಹುದು. ಇದರಲ್ಲಿ ಹೆಚ್ಚಾಗಿ ಎ ಮತ್ತು ಬಿ ಜೀವಸತ್ವಗಳಿದ್ದು ಈ ತರಕಾರಿ ಮಧುಮೇಹ ರೋಗಿಗಳಿಗೆ ಒಳ್ಳೆಯದು. ಬದನೆಯನ್ನು ಎಲ್ಲ ಥರದ ಮಣ್ಣುಗಳಲ್ಲಿಯೂ ಬೆಳೆಯಬಹುದು, ಆದರೂ ನೀರು ಬಸಿದು ಹೋಗುವಂಥ ಜೇಡಿಮಣ್ಣು ಈ ಬೆಳೆಗೆ ಸೂಕ್ತ. ಈ ಬೆಳೆಯನ್ನು ಪ್ರಾರಂಭ ಮಾಡೋದಕ್ಕೆ ಈಗ ಸಕಾಲವಾಗಿದೆ. ಇದರಲ್ಲಿ ಅನೇಕ ತಳಿಗಳಿವೆ. ಮಾಳಾಪುರ್ ಇದು ಧಾರವಾಡದ ಸ್ಥಳೀಯ ತಳಿಯಾಗಿದ್ದು ಇದರ ಕಾಯಿಗಳು ದುಂಡಿಗೆ ಇದ್ದು ನೇರಳೆ ಬಣ್ಣವನ್ನು ಹೊಂದಿರ್ತವೆ. ಇದು ಸಾಧಾರಣದಿಂದ ಉತ್ತಮ ಇಳುವರಿ ಕೊಡಬಲ್ಲದು. ಪೂಸಾ ಕ್ರಾಂತಿ ಇದನ್ನು ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯವರು ಬಿಡುಗಡೆ ಮಾಡಿದಂಥ ತಳಿ. ಕಾಯಿಗಳು ನೇರಳೆ ಬಣ್ಣ ಹೊಂದಿದ್ದು ಅಂಡಾಕಾರದಲ್ಲಿರ್ತವೆ. ಇದು ಕೂಡ ಹೆಚ್ಚು ಇಳುವರಿ ಕೊಡುವಂಥ ತಳಿ. ಇದಲ್ಲದೆ ಕಾಂಪೋಸಿಟ್ 1 ಮತ್ತು ಕಾಂಪೋಸಿಟ್ 2 ಅನ್ನುವಂಥ ತಳಿಗಳಿವೆ. ಈ ತಳಿಗಳನ್ನು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯ ಬಿಡುಗಡೆ ಮಾಡಿದೆ. ಇದಲ್ಲದೆ ಅರ್ಕಾ ಕೇಶವ್, ಅರ್ಕಾ ನವನೀತ್ ಎನ್ನುವಂಥ ತಳಿಗಳು ಕೂಡ ಇವೆ. ಹೆಕ್ಟೇರಿಗೆ ಸುಮಾರು 250-375 ಗ್ರಾಂನಷ್ಟು ಬೀಜ ಬೇಕಾಗುತ್ತೆ. 25 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ, ರಾಸಾಯನಿಕ ಗೊಬ್ಬರದಲ್ಲಿ 125 ಕಿಲೋಗ್ರಾಂನಷ್ಟು ಸಾರಜನಕ, 100 ಕಿಲೋಗ್ರಾಂನಷ್ಟು ರಂಜಕ ಹಾಗೂ 50 ಕಿಲೋಗ್ರಾಂನಷ್ಟು ಪೊಟ್ಯಾಷ್ ಅಂಶ ಒದಗಿಸುವ ರಾಸಾಯನಿಕ ಗೊಬ್ಬರಗಳು ಬೇಕಾಗ್ತವೆ. 7.5 ಮೀಟರ್ ಉದ್ದ, 1.2 ಮೀಟರ್ ಅಗಲ ಮತ್ತು 10 ಸೆಂಟಿಮೀಟರ್ ಎತ್ತರ ಇರುವಂಥ 10 ಸಸಿ ಮಡಿಗಳನ್ನು ತಯಾರು ಮಾಡ್ಕೋಬೇಕು. ಪ್ರತಿ ಮಡಿಗೆ 20 ಕಿಲೋಗ್ರಾಂನಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಹಾಕಿ 0.5 ಕಿಲೋಗ್ರಾಂನಷ್ಟು 15-15-15 ಸಂಯುಕ್ತ ರಾಸಾಯನಿಕ ಗೊಬ್ಬರವನ್ನು ಪ್ರತಿ ಸಸಿ ಮಡಿಗೆ ಹಾಕಿ ಮಣ್ಣಿನಲ್ಲಿ ಚೆನ್ನಾಗಿ ಬೆರೆಸಬೇಕು. ಪ್ರತಿ ಹೆಕ್ಟೇರ್ಗೆ ಬೇಕಾಗುವಂಥ ಬಿತ್ತನೆ ಬೀಜವನ್ನು 1.25 ಗ್ರಾಂ ಪಾದರಸ ಸಂಯುಕ್ತ ವಸ್ತುವಿನೊಂದಿಗೆ ಉಪಚರಿಸಿ 7.5 ಸೆಂಟಿಮೀಟರ್ ಅಂತರದ ಸಾಲುಗಳಲ್ಲಿ ಬಿತ್ತನೆ ಮಾಡಬೇಕು. ಪ್ರತಿದಿನ ಸಾಯಂಕಾಲ ಸಸಿ ಮಡಿಗಳಿಗೆ ನೀರನ್ನು ಒದಗಿಸ್ತಾ ಇರಬೇಕು. ಸಸಿಗಳು 4 ವಾರದಲ್ಲಿ ನಾಟಿ ಮಾಡೋದಕ್ಕೆ ಸಿದ್ಧವಾಗ್ತವೆ. ಮುಖ್ಯ ಭೂಮಿಯನ್ನು ಆಳವಾಗಿ ಉಳುಮೆ ಮಾಡಿ ಹೆಂಟೆಗಳನ್ನು ಒಡೆದು ನಾಟಿ ಮಾಡೋದಕ್ಕೆ ಸಿದ್ಧ ಮಾಡ್ಕೋಬೇಕು. ಪ್ರತಿ ಹೆಕ್ಟೇರ್ಗೆ 25 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಹಾಕಿ ಚೆನ್ನಾಗಿ ಮಣ್ಣಿನಲ್ಲಿ ಬೆರೆಸಬೇಕು. ಆನಂತರ 75 ಸೆಂಟಿಮೀಟರ್ ಅಂತರದಲ್ಲಿ ಬೂದು ಹರಿಗಳನ್ನು ಮಾಡಿಕೊಂಡು 50% ಸಾರಜನಕ ಮತ್ತು ಪೂರ್ಣ ಪ್ರಮಾಣದಲ್ಲಿ ರಂಜಕ ಹಾಗೂ ಪೊಟ್ಯಾಷ್ ಅಂಶ ಒದಗಿಸುವ ರಾಸಾಯನಿಕ ಗೊಬ್ಬರಗಳನ್ನು ಮಣ್ಣಿನಲ್ಲಿ ಚೆನ್ನಾಗಿ ಬೆರೆಸಬೇಕು. ನಾಟಿ ಮಾಡುವ ಮೊದಲು ಭೂಮಿಗೆ ತೆಳುವಾಗಿ ನೀರನ್ನು ಹಾಯಿಸಬೇಕು. ಸಸಿಗಳನ್ನು 60 ಸೆಂಟಿಮೀಟರ್ಗೆ ಒಂದರಂತೆ ಬೋದಿನ ಒಂದು ಪಕ್ಕದಲ್ಲಿ ನಾಟಿ ಮಾಡಬೇಕು. ನಾಟಿ ಮಾಡಿದ 6 ವಾರಗಳ ನಂತರ 25% ಸಾರಜನಕಾಂಶವನ್ನು ಮೇಲ್ಗೊಬ್ಬರವಾಗಿ ಕೊಡಬೇಕು. ಇನ್ನುಳಿದ 25% ಸಾರಜನಕವನ್ನು ನಾಟಿ ಮಾಡಿದ 10 ವಾರಗಳ ನಂತರ ಮೇಲ್ಗೊಬ್ಬರವಾಗಿ ಒದಗಿಸಬೇಕು. ಸಸಿಗಳಿಗೆ 4-5 ದಿವಸಕ್ಕೊಮ್ಮೆ ನೀರನ್ನ ಹಾಯಿಸ್ತಾ ಇರಬೇಕು. ಪ್ರತಿ ಬಾರಿ ಮೇಲ್ಗೊಬ್ಬರ ಕೊಟ್ಟ ಮೇಲೆ ಮಣ್ಣು ಏರಿಸಬೇಕು. ಭೂಮಿಯನ್ನ ಕಳೆ ರಹಿತವಾಗಿ ಇಟ್ಕೋಬೇಕು. ಈ ಬೆಳೆಯಿಂದ ಹೆಚ್ಚು ಇಳುವರಿ ಕೊಡುವ ತಳಿಗಳಾದರೆ ಹೆಕ್ಟೇರ್ಗೆ 38,000-50,000 ಕಿಲೋಗ್ರಾಂ ವರೆಗೂ ಇಳುವರಿಯನ್ನ ನಿರೀಕ್ಷಿಸಬಹುದು. ಇನ್ನಿತರ ತಳಿಗಳಿಂದ ಹೆಕ್ಟೇರ್ಗೆ 25,000 ಕಿಲೋಗ್ರಾಂನಷ್ಟು ಇಳುವರಿಯನ್ನ ಪಡೆಯಬಹುದು. ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಗಿರೀಶ್ ವಿ ಪಾಟೀಲ್ ಅವರಿಂದ ರೈತರಿಗೆ ಸಲಹೆಯನ್ನು ಕೇಳಿದೆವು. ಇದೀಗ ಕೆಲವು ಕೃಷಿ ಗೀತೆಗಳನ್ನು ಕೇಳೋಣಂತೆ. ಸೋಬಗಾವ ದೇವಿಯೋಳು ನಾ